ತಗೊಳ್ಳೋದ್ರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ನಾನು ಮುಂದಿನ ಓಣಿಗೆ ಹೋಗುವ. ನಾನು ಮುಂದಿನ ಓಣಿಗೆ ಹೋಗ್ತೇನೆ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋರಿದ್ದೀರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಈ ಓಣಿ ದೇಗುಲದ. ಈ ಓಣಿ ಹಾಳದ. ಯಾರು ನೀನು? ಅಲ್ಲ ನಿಮ್ಗಿಬ್ಬರಿಗೂ ಆಧಾರ ಐತಲ್ವ ಅಂತ. ಅಲ್ಲೋ ತಮ್ಮ ನಮ್ಮಿಬ್ಬರಿಗೂ ಆಧಾರ ಇದ್ರೆ ನೀ ಏನ್ ಮಾಡ್ಬೇಕಂತ ಬಂದೆ? ಅಲ್ಲ ನಿಮ್ಮಿಬ್ಬರು ಆಧಾರ ಕಚ್ಚಬೇಕಂತ ಹೇಳಿ ಬಂದ. ಓ ಮೊದಲ ನಾ ಇಬ್ರು ಆಧಾರ ಇದ್ದಾಗ ಇಲ್ಲಿ ಬಂದಿತ್ತೆ. ನೀವ್ ಮೊದಲು ನೀ ಆಧಾರ ಆಗ. ಯಾರು ನೀನು? ಅಮ್ಮ ನಮಗ ದೂತೆ ದೂತೆ ಅಂತಾರ. ಏನು ದೂತೆ ದೂತೆ ಅಂತಾರ? ಏನು ನಾನು ಯಾರು ಅನ್ನೋದು ಹೇಳ್ಬೇಕ? ಏನಮ್ಮ ಏನಗೆ ಬಂದು ರಾಧಿಕಾ ಮತ್ತು ರಾಧಿಕಾ ಅಂತಾರ ನೋಡ. ನಮಗೂ ಅಂತಾರ್ರಿ. ಏನಂತಾರು? ನಿಮ್ಮಂತಾರು ಸೋದ್ ಮಾಡುವಂತ ಸೋದಕ್ಕ ಸೋದಕ್ಕ ಮ್ಯಾಗ ಗೋದಕ್ಕನು ಅಂತಾರ. ಹುಚ್ಚಡ್ವಿ ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರಿ ಬಾ. ಇವಲ್ಲೇ ಮತ್ತು ಏನಂತಾರ? ಇದು ಅಲ್ಲದೆ ಗೊಲ್ಲತ್ತಿ ಮತ್ತು ಗೊಲ್ಲತ್ತಿ ಅಂತಾರ ನೋಡಮ್ಮ. ನಮಗೂ ಅಂತಾರ್ರಿ. ಏನಂತ? ನಿಮ್ಮಂತವ್ರು ನನ್ನ ಮನೆಯಾಗ ಹೋದ ಚಲ್ತಿ ಚಲ್ತಿ ಅಂತಾರ್ರಿ. ಅಲ್ಲ ಚೇಷ್ಟ ಮಾಡ್ಬೇಡ್ತು ಒಮ್ಮೆ ಹೇಳಿದಾಗ್ಯದ. ಅಲ್ಲ ಗೊಲ್ತೇವ ನೀನು ಕೂಡ ಚೇಷ್ಟ ಮಾಡಕ್ಕ ನನಗ ನಿನಗ ಉಯ್ಬಿಟ್ಟತೇನೆ. ಇಲ್ಲ ಮತ್ತೆ ಏನಾರ ಕೂಣತೇನೆ? ಕೂಣು ಇಲ್ಲ. ಮತ್ ಪರಿಚಯ ಆತೇನೆ? ಏನೇನಿಲ್ಲ ಬಿಡ. ಅಲ್ಲ ನೀನು ಕೂಡ ಚೇಷ್ಟ ಮಾಡಕ್ಕ ನೀ ಏನ ಕುಪ್ಸೋ ದಡಿ ಓ ಸಿರಿ ಸೆರಗೋ ಹಿಂದ್ ಎತ್ಲೋ ಮುಂದ್ ಮತ್ತೆ ಹೋಗ್ಲಿ ಬಿಡ. ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ರೀ. ಇದೇ ಮತ್ತೇನಂತಾರ? ಇದು ಅಲ್ಲದೆ ಗೌಳಗಿತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡಮ್ಮ. ಗಿತ್ತಿ ಮಾಡ್ಬೇಕಾರೇ ಬಾಬಾ ನಾನಲ್ಲ ಎಂತವಳು ಹಾಲು ಮೊಸರು ಮಾರತಕ್ಕಂತ ಹುಚ್ಚ ಗಳುಗಿತ್ತಿದ್ದೇನಮ್ಮ. ಹುಚ್ಚ ಗಳುಗಿತ್ತ್ರಿ? ಏನ್ ಮಾತಾಡ್ತೀನಿ ನೀನು? ಬಿಟ್ಟುವಲ್ರಿ. ಹುಚ್ಚಲ್ಲ ಹುಚ್ಚ ಅಂದ್ರೆ ಏನು? ಏನ್ರಿ ಅಂದ್ರೆ ಹೆಚ್ಚಿನ ಕುಲದ ಗೌಳಗಿತ್ತಿ. ಹೆಚ್ಚಿನ ಕುಲದ ಗೌಳಗಿತ್ತಿ? ಹೌದಮ್ಮ. ನೋಡ್ರಿ ಬಾವು ಹೆಚ್ಚಿನ ಗೌಳಗಿತ್ತಿ ಅಂದ್ಮೇಲೆ ಏನೇನ್ ತಂದಿರಿ? ಏನ್ ತಂದಿ? ಯಾವತ್ತೂ ಎಲ್ಲ ಹಗಲ್ ರಾತ್ರಿ ಕುಡಿಯತ್ತಂದ್ರೆ ಏನ? ಏನ್ ಮಾತಾಡ್ತೀಯ ನೀನು? ನೀವಂದ್ರೆ ಯಾವತ್ತೆಲ್ಲ ಅಂತ. ಹಾಗಲ್ಲಮ್ಮ, ನಿನಗೆ ತಿಳಿದಿದ್ರೆ ಬೇರೆ ಅರ್ಥ ಮಾಡಬಾರದು. ಮಾಡಬಾರ್ದ್ರಿ ಬಾ. ಯಾವತ್ತು ಎಲ್ಲ ಅಂದರೇನು? ಏನ್ರಿ ಬಾ. ಹಾಲು ಹಾಲು ಮೊಸರು ಮೊಸರು ಬೆಣ್ಣಿ ಬೆಣ್ಣಿ ಮಜ್ಜಿಗೆ ಸೈ ತಂದನಂತ ಹೇಳದೆ. ಬಾಳ ಚಲೋ ಅಲ್ರಿ. ಹಾಡಾಳ ಇಲ್ರವಾ ತೆಲಿಬೇಕ ಬಾಣ್ಯಾವ ಎರಡು ಕಾಂತಾವ. ಹೌದಮ್ಮ. ಮೇಲಿನ ಪಾತ್ರೆ ಏನವ ಮತ್ ಬಡ್ಡಿಯ ಪಾತ್ರೆ ಏನವ? ಪಾತ್ರೆ ಹೇಳಿದ್ದ ಕರೆಯದ. ಮೇಲಿನ ಪಾತ್ರೆಯಲ್ಲಿ ಆಕಳ ಹಾಲವ, ಕೆಳಗಿನ ಪಾತ್ರೆಯಲ್ಲಿ ಹಿಮ್ಮೆ ಹಾಲವ. ಅಯ್ಯ ಇಳಸ. ಏನ ಇಳಸ ಅಣ್ಣೆ? ಯಾಕ ಆಕಳ ಒಟ್ಟಾಗ ಎಮ್ಮೆ ಕೊಡ್ಸಿ ಆಕಳ ಲಟಪಟ ಲಟಪಟ ಒದ್ದಾಡ ಬಡ್ಡಿ ಹೇಯ್ ಚೇಷ್ಟೆ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರವಾ. ಹಾ ಇಲ್ಲಮ್ಮ, ಎಮ್ಮೆ ಅಂದ್ರೆ ಯಾರ ಊಟ ಮಾಡ್ಯಾರ ಇದನ್ನ ಬಿಟ್ಟು ಹೆಮ್ಮೆ ಹೆಮ್ಮೆ ಅಂತ ನಿಂತಿ. ಅಲ್ಲ ಹೆಮ್ಮೆ ಅಂದರೇನು? ಏನ್ರಿ ಹೆಮ್ಮೆ ಅಂದರೆ ಸೊಕ್ಕು ಸೊಕ್ಕು. ಹಾಗಲ್ಲಮ್ಮ, ಸೊಕ್ಕನ್ನು ತಂದು ಮರ್ತನ ಮಾಡಿ ಮರ್ತನ ಮಾಡಿ ಭಕ್ತಿ ಕಳವನ್ನು ಮೇಲೆ ಇಟ್ಟುಕೊಂಡು ಈ ಎಲ್ಲ ಜನರ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದನಮ್ಮ. ಹಾಳು ಬಂದ ಎಂತದ್ದು? ಏನು ಎನ್ನ ಹೈನು ಬಂದ ಎಂತದ್ದು? ಮತ್ತು ಯಾತರದು? ಮತ್ತೆ ಯಾತರದು? ಇಲ್ಲಿಗೆ ತರಬೇಕಾದ್ರಿ. ಹಾ ಹ್ಯಾಗ ಬಂದಿದ್ ಹ್ಯಾಂಗ ತಗೊ ಬಂದ್ರಿ? ಹ್ಯಾಗ ಹ್ಯಾಗ ತಂದೇನು? ಹ್ಯಾಗ ಕೊಡ್ತಾ ಇದ್ದೀನಿ ಹೇಳ್ಬೇಕಾ? ಹೌದ್ರಿ. ಹೇಳ್ತಾನೆ ಹೇಳ್ತಾನೆ. ಆ ಅಂದ್ರ ಕೆಂಪ ಆಕಳ ಹಾಲ್ ತಂದನಂತ ಹೇಳಿದೆ. ಕೆಂಪ ಆಕಳ ಹಾಲ್ ತಂದ್ರಿ? ಹೌದಮ್ಮ. ನಿಮ್ ಆಕಳ ಕೆಂಪ ತಗೊಂಬೇಕು, ಹಾಲು ಕೆಂಪ ಇರ್ಬೇಕಲ್ರಿ. ಹಾಗಲ್ಲ ದೂತೆ, ಆಕಳ ಬಣ್ಣ ಅನೇಕ ತರ ಇದ್ರು ಕೂಡ ಹಾಲು ಹಾಲು ಬೆಳಗ ಇರ್ತಾವ. ಬೆಳಗ ಇರ್ತಾವ್ರಿ. ನಿಮ್ ಹಾಲಂತೂ ಗೊಂತಾದಂಗಾತಿ. ಹೌದು. ಇನ್ನೇನ್ರ ಹುಳಿ ಪದಾರ್ಥ? ಹೀಗಂದ್ರೆ ಏನು ಅಮ್ಮ? ಮೊಸರಾ? ಮೊಸರ? ಹೂವಾ? ಮೊಸರು ಅಂತೂ ನೋಡಬೇಡಮ್ಮ. ಯಾಕೆ ತಂದೇನಿಲ್ಲ? ಏನ ಹಾಗೇನಲ್ಲ, ಮತ್ತೆ ಹಾಗ್ರಿ ತಂದೇನು ಅಷ್ಟು ಚಲೋ ಅದ ಅಂತ ಹೇಳಿದೆ. ಚಲೋ ಆತ್ರಿ. ಹೌದು. ಮೊಸರು ಬಂದ ಎಂತಾದ್ದು? ಮೊಸರು ಬಂದು ಎಂತಾದ್ದು? ಮತ್ತೆ ಯಾತರದು? ಯಾತರದು? ಮತ್ತೆ ಯಾಕ ಕೊಡ್ತಿ? ಯಾಕ ಕೊಡ್ತಾ ಇದ್ದೇನೆ? ಹೇಳ್ತಾ ಗೊತ್ತಾಗ್ತೈತ್ರಿ. ಹೇಳ್ತಾ ಇದ್ದೀನಮ್ಮ. ಆಗ್ಲಿ ಆಗ್ಲಿ. ಆಜುಬಾಜು ಮನಿ ಅಡ್ಕಿಲ್ಗಳಿಗೆ ದಡ ದಡ ಉಳ್ತಾವ್ರಿ. ಅದ್ ಹೆಂಗ್ರಿ ನೋಡ್? ನಾವ್ ಹೆಪ್ ಬರ್ಬೇಕಾರೆ ಓಣಿಗೆ ತಾಕಿತ್ ಕೊಡ್ತೀವ್ರಿ. ಏನಂತ್ರಿ? ನಾವ್ ಇವತ್ ಹೆಪ್ ಮರಿಯೋದು ನಿಮ್ ಮಕ್ಳು ಮರಿ ಅಲ್ಲ, ನಿಮ್ ಪಕ್ಕದೊಳಗೆ ಇಟ್ಕೊರಿ ಅಂತ. ಆಮೇಲೆ ಸೀದಾ ನಮ್ ಮನಿಗೆ ಬಂದ ಅಗಳಿ ಒಗದ ಕದ ಹಾಕಿ ಹಾಕಿ ಕದ ಹಾಕಿ ಅಗಳಿ ಒಗದ ಕದ ಹಾಕಿ ಅಗಳಿ ಒಗದ ನೆಲುವಿನ ಮ್ಯಾಗಿನ ಗಡಿಗೆ ನಾವು ನಮ್ ಪುರುಷಂದ್ರ ಕೂಡಿ ಕೆಳಗೆ ಇಳಿಕೋತೀವ. ಇದರ ಬದ್ರ ಕುಂತ ಮುರ್ತಾರ, ಮುರಿದ್ರ ಮಣಕಾಲಿಗೆ ಕಡಲ್ ಅಡ್ಕಲ್ ಧಡಲ್. ಸಾಕ್ ಬಿಡ, ಬಿಟ್ಟಿವ್ರಿ. ಹಾ ಇಲ್ಲಮ್ಮ, ತಮ್ಮ ಮೊಸರಂತೂ ಗುರುತಾದಂಗ ಚಲೋ ಅದ. ಹಾ ಚಲೋ ಆಯ್ತಲ್ರವಾ, ಅಗ್ದಿ ಉತ್ತಮ ಅದ, ಅಗ್ದಿ ಉತ್ತಮ ಅದ. ಏನ್ ಬೇಕು? ಇನ್ನೇನ್ರ ಶ್ರೀಮಂತರು ಊಟ ಮಾಡುದು? ಹೀಗಂದ್ರೇನು? ವಾ ಬೆಣ್ಣಿ, ಬೆಣ್ಣೆ ಹೂವಾ, ಬೆಣ್ಣಿ ಅಂತೂ ನೋಡ ಬೆಣ್ಣಿ. ಯಾಕ ತಂದೇನೆ? ಹಾಗಲ್ಲ, ತಂದಿನ ಅಷ್ಟು ಚಲೋ ಅಂತ ಹೇಳಿದೆ. ಚಲೋ ಆತ್ರಿ. ಎಲ್ಲಿ ಆತ್ರಿ? ಪಾತ್ರಿ ಎಲ್ಲಿದ? ಇವಾ ಇದೇನೋ ಮುಚ್ಚಿದ ತೆಗದ್ ತೋರಿಸ್ರು. ನಾನೇ ಮೇಲಿನ ಅರಿವಿ ಅರಿಬ್ರಿ, ತೆರೆದಿದ್ದೀನಿ ನೋಡಮ್ಮ. ಹಾ ನೋಡ್ರಪ್ಪ, ತೆರೆದ. ಏಯ್ವಾ ಅಲ್ಲ, ದವಳಕ್ಕೆ ಗಡಿಗೆ ಹಸನೆ ತೊಳೆದೆ ಅಂತ ಹೇಳ್ತಿ. ಹೌದು ಅಲ್ಲ, ಗುಣು ಗುಣು ಗುಣು ಅಂತ ಹಿಡ್ದಾತಿ. ಎಲ್ಲ ತೊಳೆದಿಲ್ಲ ಅದನ್ನ. ಏನು ಪಾತ್ರೆ ತೊಳೆದಿಲ್ಲ ಅಂತ ನಿನಗೆ ಸಮಸ್ಯೆ ಆಗ್ಯದ? ಹೂವಾ ನೋಡುದು ತೈ, ಸ್ವಚ್ಛವಾಗಿ ಭಾಂಡೆಯನ್ನು ತೊಳೆದು ಕೊಡುದು. ಹಾ ತಾಜಾ ಇವತ್ತ ಕಡದಂತ ಹೂವೇನ ತಂದನಮ್ಮ. ತಂದ್ರಿ? ಹೌದು. ಹೇಳ್ರ. ಹಾ ಹೇಳ್ರ. ಏನು ಬಡ್ರ ಆಧಾರ ತಂದ್ರೇನ? ಹೀಗಂದ್ರೆ ಏನು? ಅದೇರಿ ವಾ ಮಜ್ಜಿಗೆ. ಮಜ್ಜಿಗೆ? ಹೂವಾ ಮಜ್ಜಿಗೆ ಅವ ಮಜ್ಜಿಗೆ ಅವಾರಿ. ಮೊಸರಪ್ಪ? ಹಾ. ಹಾಲ್ ಕಾಕ? ಹಾ. ಬೆಣ್ಣಿ ದೊಡಪ್ಪ? ನೋಡಿ ಹಂಗ ಆಯ್ಕೆ ಆಧಾರ ಮಾಡ್ಕೊಂಡ್ ಬಂದಾಡಿ ಇಲ್ಲಿ ಎಷ್ಟಾರ ಜೋಡ್ಗಿರಿ ಮಾಡ್ಕೊಂಡೆ ಈಕಿನ ಜೋಡ್ಗಿ ನೋಡ್ರಿ ಬಹಳ ಸಜ್ಜಲಿ ಬಂದಿರೋಳೆ ಇಲ್ಲಮ್ಮ ತಮ್ಮ ಮಜ್ಜಿಗೆ ಸಾದಾವನು ಅಥವಾ ಒಗ್ಗರಣೆ ಅವನು ಅಮ್ಮ ನನ್ನಲ್ಲಿ ಎರಡು ತಗೋವ ಎರಡು ಯಾವ ಸಾದಾ ಮಜ್ಗಿನವ ಒಗ್ಗರಣೆ ಮಜ್ಗಿನವ ಸಾದಾ ಏನ್ ಸುಡ್ತಿರ್ವಾ ಸಾದಾ ಉಂಡು ಬಾಯ್ ಸವಳಾಗೈತಿ ಈಗ ಒಗ್ಗರಣೆ ಅಂದಲ್ಲ ಅದಕ್ಕ ಏನ್ ಅಂದಿ ಅವನ ತಗೋಲ ಯಾರು ಬೇಡ ಅಂತಾರ ಅವನ್ನ ಕೊಡ್ರಿ ಅವನ್ನ ತಗೋರ ಹಂಗ ಯಾರು ಕೊಡ್ತಾರ ನಿನಗ ರೊಕ್ಕ ಕೊಟ್ಟು ಮಜ್ಗಿ ತಗೋ ರೊಕ್ಕ ಅಂತಿದ ಅಣ್ಣ ನಮ್ಮ ಮುಂದೆ ಇನ್ನ ಅಣ್ಣ ಬೇಡ್ರಿ ಯಾಕ್ರಿ ನಾ ರೊಕ್ಕ ಅನ್ನಕ್ಕೆ ರೊಕ್ಕ ನನ್ನ ಮುಂದೆ ರೊಕ್ಕ ಅಂತ ಯಾರು ಅಂದಿಲ್ಲ ಯಾಕ ರೊಕ್ಕ ಅಂದಿ ನಾ ರೊಕ್ಕ ಅನ್ನಕ್ಕೆ ನೋಡ ನನ್ನ ಮುಂದೆ ಕುಡ್ರಿ ಚಿಲ್ಲರ್ ಚಿಲ್ಲರ್ ಪಾವಲಿ ಎಂಟನೆ ತಗೋ ತಗೋ ನಿನ್ನ ಕೆದರ್ಕಿಜ ತಮ್ಕ ರೊಕ್ಕ ರೊಕ್ಕ ತಿರುಗ್ತೀರಿ ಇಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಅಂದಲ್ಲ ಹೌದು ಒಗ್ಗರಣೆ ಸಾಹಿತ್ಯಗಳು ಏನು ಏನವ ಹೇಳ್ಬೇಕಾ ಹೇಳ ಆಗ್ಲಿ ಆಗ್ಲಿ ಹೇಳ್ತಾ ಇದ್ದೀನಿ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರ ಇಂಗು ಇಂಗು ಯಾಲಕ್ಕಿ ಯಾಲಕ್ಕಿ ಶುಂಠಿ ಶುಂಠಿ ಮೆಣಸು ಮೆಣಸು ಜೀರಿಗೆ ಜೀರಿಗೆ ಕಾಳಜಿ ಕಡ್ಡಕೋಳಿ ತಬಲಾ ವಿಮಾಯಿ ಮುಂಬೈ ಎಲ್ಲ ಅಂತ ತಕೊಂಡ್ ಬಂದ್ರಿ ಏನು ಏನೇನು ಮಾತಾಡ್ತೀವಿ ಇವೆಲ್ಲ ಯಾತಕ್ಕೆ ನಿಮ್ಮ ಯಾತಕ್ಕ ಈಗ ನೋಡಮ್ಮ ಇವತ್ತೂರ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟವ್ರಿ ಹೊಟ್ಟೆ ಒಳಗೆ ತಗೊಂಡ್ರೆ ಬಹಳ ಕಂಪ ಆಗ್ತಾ ಇದಾವ ನಮ್ಮ ಮಜ್ಜಿಗೆ ಇವನ್ನೆಲ್ಲ ಕೂಡಿಸಿ ನಮ್ಮ ಕ್ವಾರ್ಟರ್ ಬೇಳ ಬಾದಂಗ ಸಂಪಡಿಸ್ತಾವ್ರಿ ನಮ್ಮ ಬೇಸ್ ಮಾಡ್ತಾವ್ ಪಾಡಲ್ರಿ ನಡಿ ಬಿಡ್ರಿ ಹಾ ಇಲ್ಲಮ್ಮ ತಮ್ಮ ಮಜ್ಜಿಗಂತೂ ಗುರುತಾದಂಗ ಹೌದಮ್ಮ ಈಗ ಏನ್ ಮಾಡಂದ್ರಿ ಏನ್ ಮಾಡಂದ್ರಿ ವ್ಯಾಪಾರ ಮಾಡ್ಸಂದ್ರ ಹೌದಾ ಆದ್ರೆ ನಮ್ ಹಿಮ್ಮೇಳದವ್ರು ಏನಂತಾರ ಏನಂತಾರ ಈಗ ಒಲ್ತೇವ ಈ ಗ್ರಾಮಕ್ಕ ಯಾವಾಗ ಬರ್ತಾಳೋ ಈಗ ಹೊಸವಾಗಿ ಬಂದಾಳು ಅಂತ ಸೋಸೆ ಮಾಡ್ಕೊಂಡಾರ ಯಾವಾಗ ಬಂದೇ ಇಲ್ಲ ಇಲ್ಲ ಕೂನಿಲ್ಲ ಗುರುತಿಲ್ಲ ಗುರುತಿಲ್ಲ ವ್ಯವಹಾರ ಹೆಂಗ ಮಾಡೋನು ಮಾಡೋನು ವ್ಯಾಪಾರ ಅಂತ ಕೇಳಲಿಕ್ಕೆ ಹೆತ್ತಾರ ಏನು ಕೂಣ ಗುರುತ ಹೇಳಲಿಕ್ಕೆ ಬೇಕಾ ಹೇಳಲಿಕ್ಕೆ ಬೇಕ್ರಿ ಕೂಣ ಗುರುತ ಹೇಳಿದ್ದಾದ್ರಿ ಅಗತ್ಯವಾಗಿ ವ್ಯಾಪಾರ ಮಾಡಿಸ್ತಾ ಅದನ್ನ ವ್ಯವಹಾರ ಮಾಡಿಸ್ತೀಯ ಮಾಡಿಸ್ತೀವಲ್ಲ ಹೇಳ್ತಾ ಇದ್ದೀನಿ ಮಾ ವಾ ಹೇಳ್ರಿ ಆಗ್ಲಿ ಕಡೆಗೆ ಬಾರುವೆ ನಾನು ಬರಿ Thank you.